ತರಂಗಾಂತರ 271 ಮೀಟರ್ಗಳು ಅಥವಾ 1107 ಕಿಲೋಹರ್ಟ್ಸ್ನಲ್ಲಿ ತಾವೀಗ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ಕೇಳುತ್ತಲಿದ್ದೀರಿ. ಸಮಯ 6:51. ಕೃಷಿರಂಗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗ ಮೇಘ ಸಂದೇಶ ಸರಣಿಯ 511 ಸಂಚಿಕೆ ಪ್ರಸ್ತುತಪಡಿಸುವವರು ಸೋಮಶೇಖರ್ ಎಸ್ ರುಳಿ. ಆಮೇಲೆ ವಿಜಯಪುರ ಜಿಲ್ಲೆಯ ಮೂದೋಳ ತಾಲೂಕಿನ ಕುಲಾಲಿ ಗ್ರಾಮದ ಕಲ್ಲವ್ವ, ಕಾಸವ್ವ, ಹಂದಿನವರ್ ಮತ್ತ ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳೋಣ. ಈಗ ಕೆಲವು ಜಾಹೀರಾತುಗಳು. ನರೇಶ್, ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆಯಡಿ ಯಾವುದೇ ವೈದ್ಯಕೀಯ ತಪಾಸಣೆಗೆ ಒಳಗಾಗದೆ 18 ವರ್ಷ ಪ್ರಾಯದೊಳಗಿನವರು ಅಂಚೆ ಉಳಿತಾಯ ಖಾತೆ ತೆರೆಯುವುದರ ಮೂಲಕ ಈ ಸೌಲಭ್ಯವನ್ನು ಪಡೆಯಬಹುದು. ರಮೇಶ್, ಜೀವ ವಿಮೆನಾ? ಹಾಗಾದ್ರೆ ವಿಮೆ ಕಂತು ದುಬಾರಿ ಇರಬಹುದಲ್ಲ? ಇಲ್ಲ ನರೇಶ್, ವಾರ್ಷಿಕ ಕೇವಲ 330 ರೂಪಾಯಿ ಕಂತನ್ನು ತುಂಬಿ 2 ಲಕ್ಷ ರೂಪಾಯಿಗಳ ಜೀವ ವಿಮೆಯನ್ನು ಪಡೆಯಬಹುದು. ಹತ್ತಿರದ ಯಾವುದೇ ಅಂಚೆ ಕಚೇರಿಯಲ್ಲಿ ಈ ಸೌಲಭ್ಯವನ್ನು ಪಡೆಯಬಹುದು. ಹೌದಾ? ಹಾಗಾದ್ರೆ ನಾಳೆನೇ ಅಂಚೆ ಕಚೇರಿಗೆ ಭೇಟಿ ಕೊಟ್ಟು ನನ್ನ ಮತ್ತು ನಮ್ಮ ಮನೆಯವರೆಲ್ಲರ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಮಾಡಿಸುತ್ತೇನೆ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ. ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು. ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದ್ರಿಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಕೇಳ್ರಪ್ಪ ಕೇಳ್ರಿ, ಮನೆ ಮನೆಗೂ ಗಂಗೆ ಯೋಜನೆನಾಗೆ ಗ್ರಾಮದ ಪ್ರತಿಯೊಬ್ಬರಿಗೂ ಶುದ್ಧ ಸುರಕ್ಷಿತ ಕುಡಿಯೋ ನೀರು ಕೊಡೋಕೆ ಸರ್ಕಾರದವರು ನಮ್ಮ ಹಳ್ಳಿಯ ಎಲ್ಲ ಮನೆಗೂ ನಳದ ಸಂಪರ್ಕ ಆಗ್ತಾವ್ರಿ. ಇದರಿಂದ ಪ್ರತಿದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಕುಡಿಯೋ ನೀರು ಸಿಗ್ತೈತೆ. ಹಿಂದೆ ನಿಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡಿ. ಸಮುದಾಯ ವಂತಿಕೆ ಪಾವತಿಸಿ ಜಲಜೀವನ್ ಮಿಷನ್ ಯೋಜನೆಯ ಸದುಪಯೋಗ ಪಡ್ಕೊಳ್ಳಿ. ಇದು ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ. ಈಗ ಮೇಘ ಸಂದೇಶ ಸರಣಿಯ 511 ಸಂಚಿಕೆ ಮೂಡಿ ಬರ್ತದ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಮಳೆ ಮಳೆ ಮಳೆ ಮಳೆ, ಕಳೆದ ವಾರ ಎಲ್ಲಿ ನೋಡಿದಲ್ಲೆಲ್ಲ ಮಳೆ, ಹಗಲು ಮಳೆ ರಾತ್ರಿ ಮಳೆ. ಯಾವಾಗ ಮೋಡಗಳಿಗೆ ಮಳೆ ತರಬೇಕು ಅಂತ ಅನಿಸ್ತದ ಅವಾಗೆಲ್ಲ ಮಳೆ ತಂದಂತಹ ಸಮಯ ಅಂತ ಹೇಳಿ ಹೇಳ್ಬೋದು. ನಮ್ಮ ಇಡೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಪಶ್ಚಿಮ ಘಟ್ಟಗಳು, ಹಿಂಗ ಎಲ್ಲ ಕಡೆ ಮಳೆಯದೆ ನರ್ತನ, ಮಳೆಯದೆ ಆರ್ಭಟ. ಮಳೆಯಿಂದ ಉತ್ಪನ್ನವಾಗುವಂತಹ ಘಟನೆಗಳಿಗೆ ಈ ವಾರ ಸಾಕ್ಷಿ ಆಯಿತು ಅಂತ ಹೇಳಿ ಹೇಳ್ಬಹುದು. ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಉತ್ತರ ಭಾರತ, ಅದರೊಳಗು ಉತ್ತರ ಪ್ರದೇಶ, ಹರಿಯಾಣ, ಉತ್ತರಾಖಂಡ್, ಎಲ್ಲ ಕಡೆ ಮಳೆ ತನ್ನ ಆಟಾಟೋಪವನ್ನ ತೋರಿಸಿ ಜನಜೀವನವನ್ನ ಅಸ್ತವ್ಯಸ್ತ ಮಾಡಿತು ಅಂತ ಹೇಳಿ ಹೇಳ್ಬಹುದು. ಇದು ಸಹಜವಾದಂತಹ ಒಂದು ಪ್ರಕ್ರಿಯೆ. ಯಾವಾಗ ಮಳೆ ಪ್ರಮಾಣ ಹೆಚ್ಚಾಗ್ತದ ಆ ಸಂದರ್ಭದೊಳಗ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ, ಕೆರೆ ಕಟ್ಟೆಗಳು ಒಡಿತಾವ, ರೋಡ್ಗಳ ಮೇಲೆ ನೀರ್ ಬರ್ತದ, ರೋಡ್ಗಳು ಒಡಿತಾವ, ಸೇತುವೆಗಳು ಕುಸಿದು ಹೋಗ್ತಾವ, ಭೂಕುಸಿತಗಳು ಉಂಟಾಗ್ತಾವ. ಇಂತಹ ಸನ್ನಿವೇಶಗಳನ್ನ ನಾವು ಈ ವಾರ ನೋಡಿದ್ವಿ. ಯಾವ ರೀತಿ ನಮ್ಮ ಹವಾಮಾನ ತಜ್ಞರು ಹೇಳಿದ್ರು, ಈ ವಾರ ಸಂಪೂರ್ಣವಾಗಿ ವ್ಯಾಪಕವಾದಂತಹ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. 90% ಮಳೆ ಆಗುವಂತಹ ಸಾಧ್ಯತೆಗಳು ಪ್ರತಿ ದಿವಸ ಅದಾವ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ತಾವು ಕೂಡ ಹೇಳಿದ್ರಿ, ತಮ್ಮ ಅನುಭವದ ಮೂಲಕ 90% ಮಳೆ ಆಗಿದೆ ಅನ್ನುವಂತಹ ಮಾತನ್ನ ಬಹಳ ಸಂತೋಷದಿಂದ ತಾವು ಹೇಳ್ತಾ ಇದ್ದೀರಿ. ಅದೇ ಪ್ರಕಾರ ಈ ಮಳೆಯ ನರ್ತನವನ್ನ ತಾವು ವಿಡಿಯೋಗಳ ಮೂಲಕ ಮತ್ತ ಆಡಿಯೋಗಳ ಮೂಲಕ ನಮ್ಮ ತನ ತಲುಪಿಸಿದ್ದೀರಿ. ಮಳೆ ಆಗುವುದನ್ನ ನೋಡುವುದಕ್ಕೆ ಚಂದ. ಕಳೆದ 2 ವಾರಗಳಿಂದ ನಾವು ನಿರಂತರವಾಗಿ ವರ್ಷ ಧಾರೆಯನ್ನ ನೋಡ್ತಾ ಇದ್ದೀವಿ. ನಮ್ಮ ಭಾಗದೊಳಗ ಎಲ್ಲ ಕಡೆ ನೀರಾಡುವಂತಹ ಒಂದು ಸನ್ನಿವೇಶ ದೃಶ್ಯ ಕಣ್ಣಿಗೆ ಕಟ್ಟುವಂಗದ. ಹೊಲದೊಳಗ ನೀರು ನಿಂತಾವ, ಹಳ್ಳಗಳಲ್ಲಿ ನೀರು ಹರಿತಾ ಇದ್ದಾವೆ, ರಸ್ತೆಗಳ ಮೇಲೆ ನೀರು ಹರಿತಾ ಇದ್ದಾವೆ, ಕೆರೆ ಕಟ್ಟೆಗಳು ತುಂಬಿ ಹೋಗ್ಯಾವ. ಅದೇ ರೀತಿ ನಮ್ಮಲ್ಲಿರುವಂತಹ ಜಲಾಶಯಗಳಿಗೆ ಸಹಿತ ನೀರಿನ ಒಳಹರಿವು ಹೆಚ್ಚಾಗ್ತಾ ಇದೆ. ಬಹುತೇಕ ನಮ್ಮ ಜಲಾಶಯಗಳು ಅರ್ಧಕ್ಕರ್ಧ ತುಂಬಿ ಹೋಗ್ಯಾವ ಅನ್ನುವಂತಹ ಮಾತು ನಮಗೆಲ್ಲ ಬಹಳ ಸಂತೋಷ ಕೊಡುವಂತಹದ್ದು. 2 ವಾರಗಳ ಹಿಂದೆ ಪರಿಸ್ಥಿತಿ ಬೇರೆನೇ ಇತ್ತು. ಬಹುತೇಕ ನಮ್ಮ ಭಾಗದ ಎಲ್ಲ ಪ್ರದೇಶಗಳಲ್ಲಿ ಮಳೆಯ ಅವಶ್ಯಕತೆ ಇತ್ತು. ಹೊಲದೊಳಗ ಮೊಳಕೆ ಒಡೆದಂತಹ ಬೆಳೆಗಳಿಗೆ, ಬೆಳೆದು ನಿಂತಹ ಬೆಳೆಗಳಿಗೆ ಮಳೆಯ ಅವಶ್ಯಕತೆ ಇತ್ತು, ತೇವಾಂಶದ ಅವಶ್ಯಕತೆ ಇತ್ತು. ಮತ್ತೆ ಯಾರು ಬಿತ್ತನೆ ಮಾಡಬೇಕು ಅನ್ನುವಂತಹ ಒಂದು ಯೋಚನೆ ಒಳಗಿದ್ರಿ, ಅವರಿಗೂ ಕೂಡ ಮಳೆಯ ಅವಶ್ಯಕತೆ ಇತ್ತು. ಇಂತಹ ಒಂದು ಸಂದರ್ಭದೊಳಗ ಮಳೆ ಬರ್ತದೋ ಇಲ್ಲೋ ಅನ್ನುವಂತಹ ಆತಂಕ ತಮ್ಮೆಲ್ಲರಲ್ಲಿ ಮನೆ ಮಾಡಿತ್ತು ಅಂತ ಹೇಳಿ ಹೇಳ್ಬಹುದು. ಅಂತ ಒಂದು ಸಂದರ್ಭದೊಳಗ ನಮ್ಮ ಹವಾಮಾನ ಇಲಾಖೆಯ ತಜ್ಞರು ನೀಡಿದಂತಹ ಒಂದು ಆಶಾದಾಯಕವಾದಂತಹ ಮುನ್ಸೂಚನೆ ನಮ್ಮೆಲ್ಲರಲ್ಲಿ ಒಂದು ಬೆಳ್ಳಿಯ ಕಿರಣವನ್ನ ಮೂಡಿಸಿತ್ತು. ಅದೇ ಪ್ರಕಾರವಾಗಿ ಏನು ಮಳೆ ಶುರುವಾದದ್ದು ಇಲ್ಲಿ ತನಕನೂ ನಿಂತಿಲ್ಲ ಅಂತ ಹೇಳ್ಬಹುದು. ನಿರಂತರವಾಗಿ ವರ್ಷ ಧಾರೆಯನ್ನ ನಾವು ಕಳೆದ ವಾರ ನೋಡಿದ್ವಿ. ಎಲ್ಲಿ ತನ ಅಂತಂದ್ರ ತಾವು ಅನೇಕರು ನಮಗ ಕರೆ ಮಾಡಿ, ಸರ್ ಮಳಿ ಯಾವಾಗ ನಿಲ್ತದ್ರಿ, ಮಳಿ ಸಾಕು ಅನ್ನುವಂತಹ ಇಂಗಿತವನ್ನ ವ್ಯಕ್ತ ಮಾಡಿದ್ರಿ. ಇನ್ನೂ ಹೆಚ್ಚಾಯ್ತು ಅಂತಂದ್ರ ಮಳಿ ಬೆಳೆ ಹಾಳಾಗಿ ಹೋಗ್ತದ, ಇದ್ದದ್ದು ಬಾಯಿಗೆ ಬರಲಾರದಂಗ ಆಗ್ತದ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕ ಮಳೆ ನಿಂತ್ರ ಸಾಕು, ಹೊರಪು ಮೂಡಿದ್ರ ಸಾಕು, ಬಿಸಿಲು ಕಂಡ್ರ ಸಾಕು ಅನ್ನುವಂತಹ ಮಾತು ತಮ್ಮಿಂದ ಬರ್ತಾ ಇತ್ತು. ಆದ್ರೆ ಅದು ನಿಸರ್ಗ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರ್ತದ. ಅದರ ವರ್ತನೆ ಇತ್ತೀಚಿನ ದಿವಸದೊಳಗ ನಾವು ಕಾಲಕಾಲಕ್ಕೆ ಹೇಳಬಹುದೇ ಹೊರತಾಗಿ ಅದರ ನಡವಳಿಕೆ ಬಗ್ಗೆ ಇಂದಿನ ದಿವಸಗಳಲ್ಲಿ ಅದು ಇದೇ ರೀತಿಯಾಗಿ ವರ್ತಿಸ್ತದ ಅನ್ನುವಂತಹ ಒಂದು ಯೋಚನೆ ಮಾಡುವುದೇನಲ್ಲ ಅದು ಅಸಾಧ್ಯದ ಮಾತು ಅಂತ ಹೇಳ್ಬಹುದು. ಕಳೆದ ವಾರ ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಹೇಳಿದ್ರು, ಇಲ್ಲಿ ಬಂಗಾಳ ಕೊಲ್ಲಿಯೊಳಗ ವಾಯುಭಾರ ಕುಸಿತದ ಪರಿಣಾಮವಾಗಿ ನಮ್ಮಲ್ಲಿ ಒಳ್ಳೆ ಮಳೆ ಆಗ್ತದ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದೇ ರೀತಿಯಾಗಿ ವಾಯುಭಾರ ಕುಸಿತ ಆಯ್ತು, ಅದರ ಪರಿಣಾಮವಾಗಿ ನಮ್ಮಲ್ಲಿ ಮಳೆ ಬಂತು. ಅದರ ಜೊತೆ ಜೊತೆಗೇನೆ ಸೌರಾಷ್ಟ್ರದೊಳಗೂ ಕೂಡ ಒಂದು ವಾಯುಭಾರ ಕುಸಿತ ಆಯ್ತು, ಅದರ ಮೂಲಕವಾಗಿ ಕೂಡ ನಮ್ಮ ಉತ್ತರ ಒಳನಾಡಿಗೆ ಮಳೆ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇನ್ನ ನಾಯನು ಕಡಿಮೆ ಅಂತ ಹೇಳಿ ಅರಬ್ಬಿ ಸಮುದ್ರದೊಳಗ ಕೂಡ ಒಂದು ವಾಯುಭಾರ ಕುಸಿತ ಅಥವಾ ಸುಳಿಗಾಳಿ ಅಂತ ನಾವೇನ್ ಕರಿತೀವಿ, ಅದರ ಪರಿಣಾಮವಾಗಿ ನಮ್ಮ ಉತ್ತರ ಕರ್ನಾಟಕಕ್ಕ ಒಳ್ಳೆ ಮಳೆ ಆಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದ್ದನ್ನ ನಾವು ನೋಡ್ತಾ ಇದೀವಿ. ಹಿಂಗ ಎಲ್ಲ 3 ದಿಕ್ಕಿನಿಂದಲೂ ಕೂಡ ನಮ್ಮಲ್ಲಿ ವರ್ಷ ಧಾರೆ ಆಗುವಂತಹ ಸನ್ನಿವೇಶಗಳು ನಿರ್ಮಾಣ ಆದವು. ಅದರ ಪರಿಣಾಮವಾಗಿ ನಾವು ಮಳೆಯನ್ನ ನಾವು ನಮ್ಮ ಭಾಗದೊಳಗ ನೋಡ್ತಾ ಇದ್ದೀವಿ. ಇನ್ನ ಮುಂದಿನ ಕೆಲವು ದಿನಗಳಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇರಬಹುದಾಗಿದ ಅಂತೇಳಿ ಭಾರತೀಯ ಹವಾಮಾನ ಇಲಾಖೆಯ ನಿರ್ದೇಶಕರಾಗಿರುವಂತಹ ಸಿ ಎಸ್ ಪಾಟೀಲ್ ಅವರು ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅವರು ಹೇಳೋದನ್ನ ನಾವೀಗ ಕೇಳೋಣ. ಸಿ ಎಸ್ ಪಾಟೀಲ್ ಅವರು, ಈಗಿರುವ ಹವಾಮಾನದ ಸ್ಥಿತಿ ಏನಂದ್ರೆ, ಪೂರ್ವ ಅರಬ್ಬಿ ಸಮುದ್ರದ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕರಾವಳಿಯಲ್ಲಿ ಕಡಿಮೆ ಒತ್ತಡವಿರುವ ವಿಸ್ತರಿಸಿದ ಪ್ರದೇಶವಿದೆ. ಶಿಯರ್ ಜೋನ್ 18 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಇದ್ದು ಅದು 4.5 ಮತ್ತು 5.8 ಕಿಲೋಮೀಟರ್ ಎತ್ತರದಲ್ಲಿ ಇದೆ. ಜುಲೈ 23ರಂದು ಬಂಗಾಳ ಉಪಸಾಗರದ ವಾಯುವ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇವುಗಳ ಪ್ರಭಾವದಿಂದ 20ರಿಂದ 24ರವರೆಗೆ ವ್ಯಾಪಕ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಬಾಗಲಕೋಟೆ, ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳಿಗೆ ಜುಲೈ 22 ಹಾಗೂ 23ರಂದು ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಸಿಎಸ್ ಪಾಟೀಲ್ ಅವರಿಗೆ ಧನ್ಯವಾದಗಳು. ಆತ್ಮೀಯರೆ, ಮುಂಗಾರು ಮಳೆ ಬಹುತೇಕ ನಮ್ಮ ದೇಶದೊಳಗ ತನ್ನ ಆಟಾಟೋಪವನ್ನ ಈ ವಾರ ಮೆರೆದಂತಹ ಸಮಯ ಅಂತ ಹೇಳಬಹುದು. ಮಹಾರಾಷ್ಟ್ರದ ಕೊಂಕಣ ಪ್ರದೇಶ, ರಾಯಗಡ ಜಿಲ್ಲೆ, ಮುಂಬೈ, ಠಾಣೆ, ಉತ್ತರಾಖಂಡ, ದಿಲ್ಲಿ, ಉತ್ತರ ಪ್ರದೇಶ, ಹರಿಯಾಣ, ಹಿಂಗ ದೇಶದ ಅನೇಕ ಭಾಗಗಳಲ್ಲಿ ಮುಂಗಾರು ತನ್ನ ನರ್ತನವನ್ನ ತೋರಿಸಿದಂತಹ ಒಂದು ಸಮಯ ಇದು ಅಂತ ಹೇಳಬಹುದು. ಮಳೆಯ ಈ ಆರ್ಭಟದಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದ್ದನ್ನ, ಅಲ್ಲೂಲ ಕಲ್ಲೂಲ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಮುಂಬೈ ಒಳಗ ಏನಾಯ್ತು ಪರಿಸ್ಥಿತಿ ಅನ್ನೋದನ್ನ ತಾವು ಮಾಧ್ಯಮಗಳ ಮೂಲಕ ಗಮನಿಸಿರಬಹುದು. ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯೊಳಗ ಭೂಕುಸಿತ ಉಂಟಾಯಿತು. ಉತ್ತರಾಖಂಡದ ಚಮೋಲಿ ಒಳಗ ಕೂಡ ಭೂಕುಸಿತ ಉಂಟಾಯಿತು. ಸೇತುವೆಗಳು ನೀರಿನೊಳಗ ಮುಳುಗುದು, ಮನೆ ಮಠಗಳು ಉರುಳಿ ಹೋದವು, ಅನೇಕ ಜನರು ಈ ಸಮಯದೊಳಗ ಪ್ರಾಣ ಕಳೆದುಕೊಂಡ್ರು. ಇಂತಹ ಘಟನೆಗಳು ಬಹಳ ದುಃಖವನ್ನ ಕೊಡ್ತಾವ. ಇಂತಹ ಘಟನೆಗಳು ಆಗಬಾರದು, ಆದರೂ ಕೂಡ ಇಂತಹ ಒಂದು ನೈಸರ್ಗಿಕ ಕಾರಣಕ್ಕಾಗಿ ಸಹಜ ಅನ್ನುವಂತಹ ಒಂದು ರೀತಿಯೊಳಗ ಪ್ರತಿ ವರ್ಷ ಇಂತಹ ಘಟನೆಗಳು ಆಗ್ತಾನೆ ಇರ್ತವೆ. ಅವುಗಳನ್ನ ಯಾವ ರೀತಿ ನಾವು ಕಡಿಮೆ ಮಾಡಬಹುದು ಅನ್ನುವಂತಹ ಯೋಚನೆ ಮಾಡಬಹುದೇ ಹೊರತಾಗಿ ಅದಕ್ಕೆ ನಾವು ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಂಡು ಇಂತಹ ಘಟನೆಗಳು ಆಗಬಾರದು ಅನ್ನುವಂತಹ ಉಪಾಯವನ್ನ ಮಾಡಬಹುದೇ ಹೊರತಾಗಿ ನಿಸರ್ಗ ನಮಗೇನು ಕೊಡ್ತದ ಅದನ್ನ ನಾವು ಸ್ವೀಕಾರ ಮಾಡಲೇಬೇಕಾಗ್ತದ ಅನ್ನುವಂತಹ ಒಂದು ಸತ್ಯ ನಮ್ಮ ನಿಮ್ಮ ಎದುರಿಗೆ ಅದ. ಮಹಾರಾಷ್ಟ್ರದ ಕೊಂಕಣ ಪ್ರದೇಶದೊಳಗಾದಂತಹ ಮಳೆಯಿಂದಾಗಿ ಮತ್ತು ಕೃಷ್ಣಾ ಜಲಾನಯನ ಪ್ರದೇಶದೊಳಗೇನು ಭಾರಿ ಮಳೆ ಆಗ್ತಾ ಇದೆ, ಅದರ ಪರಿಣಾಮವಾಗಿ ನಮ್ಮ ನದಿಗಳಿಗೆ ಜೀವ ಬಂದಿದೆ ಅಂತ ಹೇಳ್ಬಹುದು. ಈಗಾಗಲೇ ಜೂನ್ ಮೊದಲೇ ವಾರದೊಳಗೇನು ಮಳೆ ಆಯಿತು, ಅದರ ಪರಿಣಾಮವಾಗಿ ಜಲಾಶಯಗಳಿಗೆ ಸಾಕಷ್ಟು ನೀರಿನ ಹರಿವು ಬಂತು. ಅದೇ ರೀತಿಯಾಗಿ ಈಗ ಎರಡನೇ ಸಲ ನಮ್ಮ ಜಲಾಶಯಗಳಿಗೆ ಒಳ್ಳೆ ಒಳಹರಿವು ಬರ್ತಾ ಇದೆ. ಆಲಮಟ್ಟಿಯ ಜಲಾಶಯ ಅರ್ಧಕ್ಕಿಂತಲೂ ಹೆಚ್ಚಿನ ಪ್ರಮಾಣದೊಳಗ ತುಂಬದ. ಅದೇ ರೀತಿಯಾಗಿ ನಾರಾಯಣಪುರದ ಬಸವಸಾಗರ ಅಣೆಕಟ್ಟಿಗೂ ಸಹಿತ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಅಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದೊಳಗ ಕೃಷ್ಣಾ ನದಿಯೊಳಗ ನೀರು ಬರ್ತಾ ಇದೆ. ತುಂಗಭದ್ರಾ ಜಲಾಶಯ ಮುನ್ರಾಬಾದ್ನೊಳಗ ಇರುವಂತಹದ್ದು, ಅಲ್ಲಿಯೂ ಕೂಡ ಸಾಕಷ್ಟು ನೀರು ಈಗಾಗಲೇ ಸಂಗ್ರಹ ಆಗಿದೆ. ಅದೇ ರೀತಿಯಾಗಿ ಘಟಪ್ರಭಾ ನದಿಯಲ್ಲಿ ನೀರು ಹೆಚ್ಚಾಗ್ತಾ ಇದೆ. ಹಿಡಕಲ್ ಅಣೆಕಟ್ಟಿನೊಳಗ ಕೂಡ ಸಾಕಷ್ಟು ನೀರಿನ ಸಂಗ್ರಹ ಆಗಿದೆ. ನಮ್ಮ ಬೀದರ್ ಜಿಲ್ಲೆಯ ಜೀವಾಳವಾಗಿರುವಂತಹ ಕಾರಂಜಾ ಅಣೆಕಟ್ಟಿನೊಳಗೂ ಸಹಿತ ಸಾಕಷ್ಟು ಮಳೆ ನೀರು ಹರಿದು ಬಂದದ. ಮುಂದಿನ ದಿನಗಳಲ್ಲಿ ಆದಷ್ಟು ಜಲ್ದಿ ಇದು ಭರ್ತಿ ಆಗಬಹುದು ಅನ್ನುವಂತಹ ಒಂದು ಆಶಾಭಾವನೆ ಕೂಡ ಅದ. ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು, ಒಂದು ಎಚ್ಚರಿಕೆಯನ್ನ ಮುಂಜಾಗ್ರತೆಯನ್ನ ನಾವೆಲ್ಲರೂ ತೋರ್ಬೇಕಾಗ್ತದೆ. ವಿಶೇಷವಾಗಿ ನದಿ ಸುತ್ತಮುತ್ತಲ ಇರುವಂತಹ ಜನರು, ಆಮೇಲೆ ಜಲಾಶಯಗಳ ಸುತ್ತಮುತ್ತಲ ಇರುವಂತಹವರು, ಕೆನಲ್ಗಳ ಸುತ್ತಮುತ್ತಲ ಇರುವಂತಹವರು, ನದಿ ಪಾತ್ರದ ಸಮೀಪ ಇರುವಂತಹ ಜನರು ಎಚ್ಚರಿಕೆಯನ್ನ ವಹಿಸಬೇಕಾಗ್ತದ. ಯಾವಾಗ ಪ್ರವಾಹ ಬರ್ತದ ಅವಾಗ ಪರಿಸ್ಥಿತಿ ಬಹಳ ದುಸ್ತರ ಆಗ್ತದ. ಈ ಪ್ರವಾಹ ಪರಿಸ್ಥಿತಿಗಳು ಪ್ರತಿ ವರ್ಷ ಇರುವಂತಹವನೇ. ಅದಕ್ಕಾಗಿ ನಾವು ಯೋಚನೆ ಮಾಡಬೇಕು, ಯೋಜನೆ ಮಾಡಬೇಕು. ನಾವು ಸುರಕ್ಷಿತವಾಗಿರುವುದಲ್ಲದೆ ನಮ್ಮ ಜನ ಸುರಕ್ಷಿತವಾಗಿರುವಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು, ನಮ್ಮ ಜಾನುವಾರುಗಳು ಸುರಕ್ಷಿತ ಆಗಿರುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಆಮೇಲೆ ನಾವು ಕಷ್ಟಪಟ್ಟು ಗಳಿಸಿರುವಂತಹ ಒಂದು ಆಸ್ತಿ ಏನದ ಅದಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಲ್ಲಿ ತಟ್ಟಬಾರದು ಅನ್ನುವಂತಹ ಯೋಜನೆಯನ್ನ ಮಾಡಿಕೊಂಡು ಈ ಅವಘಡಗಳಿಂದ ನಾವು ದೂರ ಇರಬೇಕು ಅನ್ನೋದನ್ನ ನಾವೆಲ್ಲ ಗಮನಿಸಬೇಕು. ಈ ಎಲ್ಲ ಎಚ್ಚರಿಕೆ ಕ್ರಮಗಳನ್ನ ತಾವು ತಗೊಳ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ವಿಶೇಷವಾಗಿ ನದಿ ಪಾತ್ರದ ಸುತ್ತಲಿರುವಂತಹವರು ಈ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಮತ್ತೆ ಜಿಲ್ಲಾಡಳಿತಗಳು ತಮಗೆ ಮನವಿ ಮಾಡ್ತಾ ಇದ್ದಾವ ಅನ್ನೋದನ್ನ ಗಮನಿಸಬೇಕು. ಆತ್ಮೀಯರೇ, ತಮ್ಮ ಸ್ಪಂದನೆಗಾಗಿ ಮೊದಲಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ತಾವು ಬಹಳ ಖುಷಿಯಿಂದ ಆನಂದದಿಂದ ಏನು ಮಳೆ ಆಗ್ತಾ ಇತ್ತು ಅದರ ವಿಡಿಯೋಗಳನ್ನ ಮಾಡಿ ಕಳಿಸಿದ್ದೀರಿ. ಅದ್ಭುತವಾದಂತಹ ವರ್ಷ ಧಾರೆಯನ್ನ ತಾವು ಚಿತ್ರೀಕರಣ ಮಾಡಿ ಕಳಿಸಿದ್ದೀರಿ. ಹಳ್ಳಗಳಲ್ಲಿ ನೀರು ಹರಿಯುವಂತಹ ಒಂದು ದೃಶ್ಯ, ರಸ್ತೆಗಳ ಮೇಲೆ ನೀರು ಪ್ರವಾಹದ ರೂಪದೊಳಗ ಕಾಣಸಿಗುವಂತಹ ಒಂದು ದೃಶ್ಯ, ಹೊಲಗಳಲ್ಲಿ ಎಲ್ಲೆಲ್ಲೂ ನೀರೇ ನಿಂತಿರುವಂತಹ ಒಂದು ದೃಶ್ಯ, ಇಂತಹ ಎಲ್ಲ ಸನ್ನಿವೇಶಗಳನ್ನ ತಾವು ಸೆರೆ ಹಿಡಿದು ನಮಗೆ ಕಳಿಸಿದ್ದೀರಿ. ಅದೇ ರೀತಿಯಾಗಿ ತಾವು ನಮಗೆ ಯಾವ ರೀತಿ ಮಳೆ ಬಂತು ಅನ್ನೋದ್ರ ಬಗ್ಗೆ ಕೂಡ ಆಡಿಯೋ ಮಾಡಿ ಕಳಿಸಿದ್ದೀರಿ. ಈಗ ತಮ್ಮ ಸಂದೇಶಗಳನ್ನ ಕೇಳೋಣ. ರೈತ ಸಂದೇಶ. ನಮಸ್ಕಾರ ಸರ್, ನಾ ಕೊಳ್ಳೂರ್ಲಿಂದ ಮಲ್ಲಿಕಾರ್ಜುನ ಅವರು ಮಾತಾಡತೀನಿ ಸರ್. ಸರ್, ಈ ವಾರ 5-10 ಸಂಚಿಕೆ ಪ್ರಕಾರ ವಾರದ ಮುನ್ನೋಟ ಹೇಳಿದಿರಿ ಸರ್. ಅದೇ ಪ್ರಕಾರ ವಾರ ಪೂರ್ತಿ 90% ಹೇಳಿದಿರಿ ಸರ್. ಸರ್, ಅದೇ ಪ್ರಕಾರ ಸರ್ ಕಂಟಿನ್ಯೂ ಮಳೆ ಬೀಳತದ ಸರ್. ಇವತ್ತು ಸಂಡೇ ಇದೆ ಸರ್, ಮಂಗಳವಾರ ರಾತ್ರಿ ಹಿಡಿದು ಸರ್ ಬುಧವಾರ ಬಿದ್ದದ್ರಿ, ಗುರುವಾರ ಬಿದ್ದದ, ಶುಕ್ರವಾರ ಬಿದ್ದದ, ಶನಿವಾರ ಬಿದ್ದದ, ಇವತ್ತು ರವಿವಾರ ಸರ್. ಸರ್, ನಿನ್ನೆ ಬೇಗಿನ ಬೇಗನೆ ಬಿಸಿಲಿನ ಮಾತನಾಡ ಸರ್, ರಾತ್ರಿ ಸಾಧಾರಣ ಮಳೆ ಬಿದ್ದದ ಸರ್. ಈ ವಾರದಾಗ ಇವತ್ತಿನ ಮಳೆ ಬಹಳ ಡೇಂಜರ್ ನೋಡ್ರಿ ಸರ್. 2 ತಾಸು ಮಳೆ ಬಿದ್ದದ್ರಿ ಸರ್, ಗಾಳಿ ಎರಡು ತೋರಿದ್ರಿ ಸರ್. ನಾವು ವಿಡಿಯೋ ಮಾಡಿ ಕಳಿಸಿ ನೋಡ್ರಿ ಸರ್, ನೀವು ನೋಡಬಹುದು ನಾಗೇದಲೆ ಬ್ರಿಜ್ ಏನಿಲ್ಲ ಅಂದ್ರೆ 1,000 ಎಕರೆ ಈಗ ಹಾಳಾತಿರ್ಬೇಕ್ರಿ ಸರ್. ಆ ನಮೂನೆ ಮಳೆ ಹೊಡೆದ್ರಿ ಸರ್. ಅದು ಹೋದ ವರ್ಷ ನಾಗೇದ್ರೆ ಕೆರೆ ಏನ್ ಹೊಡೆದಿತ್ತು ನೋಡ್ರಿ ಸರ್. ಅದ್ರ ನೀರು ಈ ಮಳೆ ನೀರು ಎಲ್ಲ ಜಮಾ ಆಗಿಕಸ್ ಮತ್ತ ಸೇಮ್ ಪ್ರವಾಹ ಸ್ಥಿತಿ ಇದ್ದಂಗೆ ಅದ್ರಿ ಸರ್. ಮಳೆ ಇವತ್ತಿನ ಮಳೆ ರೀ ಸರ್, ಮಳೆ ಹೆಚ್ಚಿನತ್ ಮಳೆ ಸರ್. ಚಾಂಗ್ಲೇರ್ ಆದಂತ ನೋಡ್ರಿ ಸರ್, ಚಾಂಗ್ಲೇರ, ತುಮಕುಂಟ, ಚೌಕಿತಾಂಡ, ಕುಸರಂಪಳ್ಳಿ, ನಾಗದಲೈ, ಅದರ ಹತ್ತಿರ ನಮ್ಮ ಕೊಳ್ಳೂರು, ಈ ಬಾಜು ಪಟ್ಪಳ್ಳಿ, ಎಂಪಳ್ಳಿ, ಜೇಗುರಮಡಿ, ಐನೋಳಿ, ಚಿಂಚೋಳಿ ಕಮ್ಮದ್ರಿ ಸರ್. ಬಾಜು ಹೊಸಳಿ ಅದ್ರಿ ಸರ್, ಸಣ್ಣದೊಂದು. ಆ ಹೊಸಳಿದಾಗ ಭಾರಿ ಮಳೆ ಬಿದಂತ ನೋಡ್ರಿ ಸರ್. ಈ ನಾಗದಲೆ ಬ್ರಿಡ್ಜ್ನಿಂದ ಎಲ್ಲ ನೀರ್ ಏನ್ ಹೋತ ನೋಡ್ರಿ ಸರ್, ಎಲ್ಲ ಮುಲ್ಲಾಮರಿ ನದಿಗೆ ಹೋತ ನೋಡ್ರಿ ಸರ್. ಅಂತ ಮಳೆ ಬಿದ್ದಾರ ಸರ್. ಇವತ್ತು ಹೆಸರು ಹೆಂಗ ಅಂದ್ರಿ ಸರ್, ನಾನು ನಿಂದೆ 5 ಬೆಲೆ ಸ್ಪ್ರೇ ಮಾಡಿನಿ ಸರ್. ಈಗ ಒಂದು 6-6.5 ಎಕರೆ ಹೆಸರು ನಂದು ಆದ್ರಿ, ಬರ್ತಿ ಈಗ ನಂದು ಈಗ ಅರ್ಧಕರ್ಧ ಹೋಗಾದ್ರಿ ಸರ್. ಗಿಡಕ್ಕೆ 3-4 ಚಳಿ ಬಿಚ್ಚದ್ರಿ. ನಾ DAP ಹಾಕಿಲ್ರ, ಯೂರಿಯಾ ಹಾಕಿಲ್ರಿ ಸರ್, ಏನು ಗೊಬ್ಬರ ಹಾಕಿಲ್ರಿ ಸರ್. ಅದ್ರ ಮಳಿ ತಾಕತ್ತಲಿಂದ ಭೂಮಿ ಫಲವತ್ತತೆ ಮಣ್ಣಲ್ಲಿಂದ ಸರ್ ಮಳ್ಕಳ ಮ್ಯಾಗ್ ಬೆಳೆದ್ರಿ ಹೆಸರು. ಇವತ್ತಿನ ಒಂದೇ ಒಂದ್ ಗಾಳಿಗೆ ಸರ್ ಮಂಕೊಂಡದ್ರಿ. ಅದನ್ನ ಏನಾಗಲ್ಲ ಸರ್, ಒಂದ್ 2 ದಿನ ಬಿಸಿಲು ಗಾಳಿ ಆರ್ತಪದ್ರೆ ಮತ್ತೆ ಕಡಿ ಆಗ್ತದ್ರಿ ಬೆಳಿ. ಅದಕ್ಕೇನು ಪರ ಬೀಳಲ್ರಿ ಸರ್. ಅದ್ರ ಭಯಂಕರ ಮಳಿ ನೋಡ್ರಿ ಸರ್. ವೆದರ್ ರಿಪೋರ್ಟ್ ಪ್ರಕಾರ ಇನ್ನೊಂದು 4-5 ದಿನ ಮಳಿ ತೋರಿಸಲತ್ತದ ಸರ್. ಮಂಗಳವಾರ ದಿನ 5-11 ಸಂಚಿಕೆ ಪ್ರಕಾರ ಏನ್ ವಾರದ ಮಣ್ಣ ಹೇಳ್ತೀರಿ ಸರ್, ಅದ್ರ ಮ್ಯಾಗೆ ನಮಗ್ ಭರವಸೆ ಆದ್ರಿ ಸರ್. ಅದ್ರೊಳಗ ಒಂದು ಈ ವಾರ ಪೂರ್ತಿ ಮಳಿ ಇಲ್ಲ ಅಂದ್ರೆ ನಾವು ಖುಷಿ ಪಡ್ಬೋದ್ರಿ ಸರ್. ಇಲ್ಲ ಇಲ್ಲ, ಇನ್ನೂ 1 ವಾರ ಮಳಿ ಇದೆ ಅಂದ್ರೆ ಮುಗಿತ್ರಿ ಸರ್. ಸುಮ್ ಮನೆಗ್ ಊಟ ಮಾಡಿ ಮಕ್ಕೊಂಬ ಪಾಳಿನ ಬರ್ತದ ಸರ್. ಯಾಕಂದ್ರೆ ಹೊಲ್ದಾಗ ಎಲ್ಲಿ ನೋಡಿದ್ನಲ್ಲಿ ಹೊಲ್ದಾಗ ನೀರೇ ನೀರವ್ರಿ ಸರ್. ಯಾಕಂತ ಹೊಲ್ದಾಗ ಹಾದಿ ಮಾಡ್ಬೇಕ್ರಿ ಸರ್. ಒಂದ್ ಕಡೆಯಿಂದ ಗಣ್ಣಿ ತೆಗಿಸಿ ಒಂದ್ ಕಡೆ ನೀರ್ ಹಾಕತ್ತಾಗ ಮತ್ತೊಂದು ಹೊಲ್ದಾಗ ಮತ್ತೊಂದ್ ಕಡೆ ನೀರವ್ರಿ ಸರ್. ಏನು ಮಾಡ್ಲಾಕ್ ಸುರಸಲು ಹೊಂಟವ್ರಿ ಸರ್. ಎಲ್ಲಾ ಅಧಿಕಾರಿಗಳು ನೀರು ಹೊಲ್ದ ನೀರ್ ಎತ್ತಾಗ್ಬೇಕು, ತೆಗೆದಾಕ್ಬೇಕಂತಾರ್ರಿ ಸರ್. ಈ ಬೆಳೆದಾಗ ನೀರ್ ಎಲ್ಲಿ ತೆಗೆದ ಹಾಕ್ಲಕ್ಕೂ ಬರಲ್ಲ ಸರ್. ಹಂಗಾಗಿ ನಾನ್ ನೋಡ್ರಿ ಸರ್, ಎಷ್ಟೊಂದ್ ನೀರ್ ಹೊರಗೆ ಹಾಕ್ಲತ್ತೀನಿ ಸರ್, ಎಷ್ಟೊಂದ್ ಹಾದಿ ಮಾಡ್ಲತ್ತೀನಿ ಕರೆ ಮತ್ತೊಂದ್ ಕಡೆ ಹೊಟ್ಟಿ ಆದ್ರಿ ಸರ್. ನೀರ್ ಹೊಲತ್ತವ್ರಿ, ಹೊಲ್ದಾಗ ನೀರ್ ಹೊರಗೆ ಹಾಕಿನ್ರಿ. ಲೆಕ್ಕ ತಪ್ಪಿ ಮಳಿ ಅದ್ರಿ, ಮಳಿ ಮಳಿ ಮಳಿ. ಹೋದರ್ಸ ಮಳಿ ಬಂದು ಹಂಗ ಮಾಡಿದ್ರಿ. ಇವತ್ ನೀವು ಹೇಳಿದ್ರಿ ಸರ್, ಈ ವರ್ಷ ಮುಂಗಾರು ಹೆಚ್ಚಿಗೆ ಅದಂತ ಹೇಳಿದ್ರಿ ಸರ್. ಶುರುವಿಗೆ ಜರ ತೋಳೆ ಫಸ್ಟ್ ಜರ ಹೊರತ ಬಿದ್ದಿದ್ದಕ್ಕ ಎಲ್ಲಪ್ಪ ಮಳಿ ಕಮ್ಮದಂತ ರೈತರಲ್ಲತ್ರಿ. ಈಗ ನೋಡ್ರಿ ಸರ್, ಮಿನಿಮಮ್ 12 ದಿನ ಆಯ್ತಿರಿ ಸರ್ ಮಳಿ. ಸಾಕ್ ಸಾಕ್ ಮಳಿ ಇಟ್ಟಿದ್ರಿ ಮಳಿ ಸರ್. ಥ್ಯಾಂಕ್ ಯು ಸರ್. ತಾಲೂಕಿನ ಬಂತನಾ ಗ್ರಾಮದಿಂದ ಅಸನ್ ಸುಭಿಷೇಕ್ ಅಂತ ಮಾತಾಡಿದ್ರಿ ಸರ್. 8:30 9 ತನ ಮತ್ತೆ ಬೇಸಿ ಮಳೆ ಬಿತ್ತು ಸರ್. ಚಲೋ ಆಗಿದ್ರಿ ಸರ್ ಮಳೆ. ಒಂದಿನ ಗ್ಯಾಪ್ ಬಿಡ್ತೈತಿ, ಒಂದಿನ ಮಳೆ ಆಗ್ತೈತ್ರಿ ಸರ್. ಒಟ್ಟ ಮಳಿ ಕಟ ಐತಿರಿ, ಒಟ್ಟ ಹೊಲ ಹಸಿ ಆರ್ಗೊಟ್ಟಿಲ್ರಿ. ಬಿದ್ದ ನೀರ್ ಹಂಗೆ ಓಡ್ ಹೋಗ್ಬಿಡ್ತೈತ್ರಿ. ಚುನ ಆಗತೈತ್ರಿ ಮಳೆ. ಏನೋ ತೊಗರಿದೆ ಸ್ವಲ್ಪ ಹೇಳಕ್ ಬರಂಗಿಲ್ರಿ. ಜಾಸ್ತಿ ಮಳೆ ಐತಪ್ಪ ಅಂತಂದ್ರೆ ಹಳದಿ ಅಂತ ಹೊಡಿತದೆ ಅನ್ಸ್ತದ. ಅದು ಸ್ವಲ್ಪ ಭಯ ಬರಕತೈತ್ರಿ. ಏನ್ ಮಾಡ್ತಾ ಅನ್ಸುದ್ರಿ ಗೊತ್ತಿಲ್ರಿ. ಸ್ವಲ್ಪ ಹೊಲ ಚಿಕ್ಕದ್ರಿ, ಅದು ನೀರ್ ಹಿಡಿತದ್ರಿ. ಅಲ್ಲಿ ಹಳದಿ ಹೊಡೆದೈತ್ರಿ ಸರ್. ಏನು ಸ್ವಲ್ಪ ಗಾಳಿ ಬಿಸಿಲು ಬಿದ್ರ ಚುಲೋ ಆಕೈತ್ರಿ. ಏನ್ ಮಾಡ್ತಾ ಅನ್ಸುದು ಗೊತ್ತಿಲ್ರಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಅಜಯ್ ಮಸ್ತಾನ್, ಬಸಪಲ್ಲಿ ತಾಲೂಕು ಗುಂಡೂ ಗ್ರಾಮ. 3:00-4:30 ತನಕ ಮಳೆ ಬಂತು ಸರ್. ಒಂದು 15 ಮಿನಿಟ್ ಅಂತ ಜೋರಾಗಿ ಮಳೆ ಬಂತು. ಆಮೇಲೆ ಸಾಧಾರಣ ಮಳೆ ಬಂತು ಸರ್. ಮಳೆ ಗಾಳಿ ಇಲ್ಲ, ಧೂಳು ಇಲ್ಲ, ಏನಿಲ್ಲ ಸರ್. ಎಲ್ಲ ಚೆನ್ನಾಗಂತೂ ಮಳೆ ಬಂತು ಸರ್. ಓಕೆ, ನಮಸ್ಕಾರ ಸರ್. ಡಾಕ್ಟರ್ ಸೋಮಶೇಖರ್ ರುಳಿ ಸರ್ ಅವರಿಗೆ ನಮಸ್ಕಾರಗಳು ಸರ್. ಸರ್, ನಾನು ಸಂಗನಗೌಡ ಸಿದ್ದಗೌಡ ಶ್ರೀನಿವಾಸ ಅಡಿಗೆಯಿಂದ ತಾಲೂಕ ಜಿಲ್ಲಾ ಕಲಬುರಗಿ. ಸರ್, ನಾನು ಆಕಾಶವಾಣಿ ಖಾಯಂ ಕೇಳುಗ, ಜೊತೆಗೆ ಮೇಘ ಸಂದೇಶ ಕಾರ್ಯಕ್ರಮದ ಕೇಳುಗ ಸರ್. ತುಂಬಾನೇ ಆಸಕ್ತಿಯಿಂದ ಕಾರ್ಯಕ್ರಮ ಕೇಳ್ತೇನೆ. ಕಳೆದ ವಾರ 510ನೇ ಸಂಚಿಕೆಯನ್ನ ತಾವು ಏನು ಪ್ರಸಾರ ಮಾಡಿದ್ರಿ, ಆ ಕಾರ್ಯಕ್ರಮ ನಾನು ಹೊಸ ಕೇಳುಗರ ಜೊತೆಗೆ ಕೇಳಕ್ಕೆ ನಾನು ಪ್ರಯತ್ನ ಮಾಡಿದೆ ಸರ್. ಕೇಳಿದ ನಂತರ ಅವರ ಅನಿಸಿಕೆಗಳನ್ನ ನಾನು ಕೇಳಿಸಿಕೊಂಡಾಗ ತುಂಬಾನೇ ಲಾಭದ ಆಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಏನಾದ ಬರುವ ಪ್ರತಿ ಮಂಗಳವಾರ ಕೂಡ ಈ ಕಾರ್ಯಕ್ರಮ ಕೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಅವ್ರ ಮಾತನ್ನ ಹೇಳಿದ್ದನ್ನು ನಾನು ಇಲ್ಲಿ ಸ್ಮರಿಸ್ತೇನೆ ಸರ್. ಒಟ್ಟಾರೆ ಆಕಾಶವಾಣಿಯಿಂದ ಬರ್ತಕ್ಕಂಥ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮಗಳು ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಸರ್. ಈ ಜೊತೆಗೆ ಈಗ ಒಂದು ಹೊಸ ಕಾರ್ಯಕ್ರಮ ಸಾವಿರ ಕೃಷಿ ಮಾತುಕತೆ ಸಾಧಕರ ಮಾತುಗಳನ್ನ ಎಲ್ಲಾ ಕೇಳಿದ್ರೆ ತಾವೇನು ಕೇಳಿಸ್ತಾ ಇರತಕ್ಕಂಥದ್ದು ತುಂಬಾನೇ ಒಂದು ಅತ್ಯುತ್ತಮ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್. ಆ ಕಾರ್ಯಕ್ರಮದ ಸದುಪಯೋಗ ನಾವು ಎಲ್ಲಾ ರೈತ ಮಿತ್ರರು ಪಡಿಬೇಕಂತಕ್ಕಂಥದ್ದು ನಂದು ಒಂದು ಮನೋ ಇಚ್ಛೆ ಇದೆ ಸರ್. ಹೀಗಾಗಿ ಗ್ರೂಪಿನ ಎಲ್ಲಾ ಆತ್ಮೀಯ ಮಿತ್ರರಿಗೂ ಕೂಡ ನಾನು ಇಲ್ಲಿ ಮನವಿ ಮಾಡ್ಕೋತೀನಿ. ಅದು ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ ಮೂಡಿ ಬರ್ತಾ ಇದೆ. ಆ ಕಾರ್ಯಕ್ರಮವನ್ನು ತಾವು ಏನಾದ ಕೇಳಿಸಿಕೊಂಡು ಕಾರ್ಯಕ್ರಮದ ಉಪಯೋಗವನ್ನ ಬರುವ ದಿನಗಳಲ್ಲಿ ಈ ಒಂದು ಗ್ರೂಪಿನ ಸದುಪಯೋಗ ನಾವು ಎಲ್ಲರೂ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಇಂಡಿ ತಾಲೂಕು ಹಿರೇಬೇನೂರಿನಿಂದ ಎಸ್ ಜಿ ಪಾಟೀಲ್ ಅವರು ಒಂದು ಜನಪದ ಹಾಡನ್ನ ಕಳಿಸಿದ್ದಾರೆ. ಈ ಹಾಡು ಬೋರ್ಯಾಡತಾನ ಮಳೆ ರಾಜ ಅಂತ ಹೇಳಿ, ಮಳೆಯ ಅಬ್ಬರದ ಬಗ್ಗೆನೆ ಈ ಹಾಡದ ಸಕಾಲಿಕವಾದಂತಹ ಪದ. ಇದನ್ನ ಕೇಳ್ರಿ. ಅಕ್ಕ ತೆಂಗರ ಕೋಡಿಯ ಕೋಡಿ ಹಾಕೋತ ಮುಕ್ಕಣ್ಣನ ಧ್ಯಾನ ಮಾಡ್ಯಾರೋ, ಮುಕ್ಕಣ್ಣನ ಧ್ಯಾನ ಮಾಡ್ಯಾರ ಅಕ್ಕ ತೆಂಗರು ಅಕ್ಕುಡಿ ಹಾಕೋತ ನಡದಾರೋ, ಆರೆತ್ತಿನ ಕೂರಿಗಿ ಹೋರಿಯ ಬಳಸಾಲ ಕೊರಾನಿ ಶವನ ಹೊಲದಾಗೋ, ಕೊರಾನಿ ಶವನ ಹೊಲದಾಗೋ ಮಳಿರಾಜ ಪೋರಾಡು ತಾನ ಮಳಿರಾಜೋ. ನಮಸ್ಕಾರಗಳು. ಆತ್ಮೀಯರೆ, ಚಿತ್ತಾಪುರ ತಾಲೂಕು ತೆಂಗಳಿಯಿಂದ ಶರಣಯ್ಯ ಸ್ವಾಮಿ ಬೈರಾಮಡಿಯವರು ವಿಡಿಯೋ ಕಳಿಸಿದ್ದಾರೆ. ಹಳ್ಳ ತುಂಬಿ ಹರಿಯುವಂತಹ ಒಂದು ದೃಶ್ಯವನ್ನ ಅವರು ಹಿಡಿದಿದ್ದಾರೆ. ಇದೇ ಚಿತ್ತಾಪುರ ತಾಲೂಕು ಯಾಗಾಪುರದಿಂದ ಹನುಮಂತ್ ಬಾಚವಾರ್ ಅವರು ವಿಡಿಯೋ ಕಳಿಸಿ ಭಾರಿ ಮಳೆ ಆಗ್ತಾ ಇರುವಂತಹ ಒಂದು ದೃಶ್ಯವನ್ನ ನಮಗ ತೋರಿಸಿದ್ದಾರೆ. ಬಸವನ ಬಾಗೇವಾಡಿ ತಾಲೂಕು ನಂದ್ಯಾಳದಿಂದ ಸಿದ್ದನಗೌಡ ಒಡ್ಡೋಡಿಯವರು ಒಂದು ಮೆಸೇಜ್ ಮಾಡಿ ಭಾರಿ ಮಳೆ ಆಗ್ತಾ ಇದೆ ಸರ್ ನಂದ್ಯಾಳದೊಳಗ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇಂಡಿ ತಾಲೂಕು ಮಿರಿಗಿಯಿಂದ ಬಸವರಾಜ್ ಅತ್ನೂರ್ ಅವರು ಒಂದು ಮೆಸೇಜ್ ಮಾಡಿ ಸಾಧಾರಣ ಮಳೆಯನ್ನ ನಾವು ಮಿರಿಗಿಯಲ್ಲಿ ನೋಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕಲಬುರಗಿ ತಾಲೂಕು ತಿಳುಗುಳದಿಂದ ವಿಶ್ವ ಅವರು ಒಂದು ಹಳ್ಳದ ವಿಡಿಯೋವನ್ನ ಕಳಿಸ್ಯಾರ. ಇಂಡಿ ತಾಲೂಕು ಹಿರೇಮಸಳಿಯಿಂದ ಚಿದಾನಂದ ಬೇನೂರ್ ಅವರು ಮಳೆಯ ದೃಶ್ಯವನ್ನ ಸೆರೆ ಹಿಡಿದು ನಮಗೆ ಕಳಿಸಿದ್ದಾರೆ. ಇಂಡಿ ತಾಲೂಕು ಹಲಸಂಗಿಯಿಂದ ಡಾಕ್ಟರ್ ಶಾಂತವೀರ್ ಭೂಪಾಲಿ ಅವರು ತಾವು ಕಾರಿನಲ್ಲಿ ಚಲಿಸ್ತಾ ಇರುವಾಗ ಹೊರತಿ ಒಳಗ ಆದಂತಹ ಮಳೆಯನ್ನ ರಾತ್ರಿ ಸಮಯದೊಳಗ ಅವರು ಸೆರೆ ಹಿಡಿದಿದ್ದಾರೆ. ಬಹಳ ಸಂತೋಷದಿಂದ ಆ ವಿಡಿಯೋವನ್ನ ನಮಗ ಕಳಿಸಿದ್ದಾರೆ. ಇಂಡಿ ತಾಲೂಕು ಬಂತನಾಳದಿಂದ ಹಸನ್ ಸಾಬ್ ಶೇಖ್ ಅವರು ವಿಡಿಯೋವನ್ನ ಕಳಿಸಿದ್ದಾರೆ. ಒಂದು ವಿಶೇಷ ಏನಪ್ಪಾ ಅಂತಂದ್ರ, ಹಸನ್ ಸಾಬ್ ಶೇಖ್ ಅವರು ನಮಗ್ ಕಳಿಸಿದಂತಹ ವಿಡಿಯೋದೊಳಗ ನಾವು ನೋಡೋದಕ್ಕ ಸಿಗ್ತದ. ಏನಂತಂದ್ರ ಮಳೆ ನೀರನ್ನ ಅವರು ಡ್ರಮ್ನೊಳಗ ಹಿಡಿಯುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರ ಮಳೆ ನೀರು ಯಾವ ರೀತಿ ಅವರ ಮನೆ ಮೇಲೆ ಬೀಳ್ತದೆ, ಆ ಬಿದ್ದಂತಹ ಮಳೆ ನೀರನ್ನ ಅವರು ಪೈಪಿನ ಮೂಲಕ ಡ್ರಮ್ನೊಳಗ ಹಿಡಿಯುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬಹಳ ಸಂತೋಷ ಆಯ್ತು ಇಂತಹ ವಿಡಿಯೋ ನೋಡಿ. ನಮ್ಮ ರೈತರಾಗ್ಲಿ ಅಥವಾ ಮಿತ್ರರು ಈ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಯಾವಾಗ ಯಾವಾಗ ನಮಗ ನೀರು ಸಿಗ್ತದ ಆ ನೀರನ್ನ ಹಿಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು. ಅದು ಮನೆಯೊಳಗಾಗಿರ್ಬಹುದು ಅಥವಾ ಹೊಲದೊಳಗಾಗಿರ್ಬಹುದು. ನೀರು ಯಾವತ್ತು ಬಹಳ ಅಮೂಲ್ಯವಾದಂತಹದ್ದು. ಅದು ಇಲ್ಲದಾಗ ಅದರ ಮಹತ್ವ ಗೊತ್ತಾಗ್ತದ. ವಿಶೇಷವಾಗಿ ಮಳೆಯ ನೀರು ಏನದ ಅದು ಅಮೃತ ಸಮಾನವಾದಂತಹ ಒಂದು ನೀರು. ಶುದ್ಧವಾದ ರೀತಿಯೊಳಗ ನಾವು ಅದನ್ನ ಹಿಡ್ಕೊಂಡು ಸಂಗ್ರಹ ಮಾಡಿಟ್ಕೊಂಡ್ರ ಸಂಗ್ರಹ ಮಾಡುವಂತಹ ಸಮಯದೊಳಗ ಅದಕ್ಕ ಬಿಸಿಲು ತಾಗಲಾರದಂಗ ಎಚ್ಚರಿಕೆ ವಹಿಸಿ ಅದನ್ನ ಮುಚ್ಚಿಟ್ಟು ಕಾಪಾಡಿದ್ರೆ ಅದು ಬಹಳ ಅವಧಿಯವರೆಗೆ ನಮಗೆ ಕೆಲಸಕ್ಕೆ ಬರ್ತದ ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗ ತಾವು ಗಮನಿಸಬೇಕು. ಬಸವ ಕಲ್ಯಾಣ ತಾಲೂಕು ಚಾಪುರವಾಡಿಯಿಂದ ಪ್ರಕಾಶ್ ಗಿರಗಂಟೆ ಅವರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಉತ್ತಮ ಮಳೆಯಾಗ್ಯದ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಚರ್ಚನ್ ತಾಲೂಕು ನಂದರಿಗೆಯಿಂದ ಪುಂಡಲಿ ಅವರು ಒಂದು ಕೃಷಿ ಹೊಂಡದ ಫೋಟೋ ಕಳಿಸಿದ್ದಾರೆ ನಮಗೆ. ಆ ಕೃಷಿ ಹೊಂಡದೊಳಗ ಮಳೆಯಿಂದಾಗಿ ಅದ್ಭುತವಾಗಿ ನೀರು ತುಂಬಿಕೊಂಡದ. ಸೇಡಂ ತಾಲೂಕು ಉಡುಗೆಯಿಂದ ಶಿವಪುತ್ರಪ್ಪ ತೇಲ್ಕೂರ್ ಅವರು ಕರೆ ಮಾಡಿ ಮಾತಾಡಿದ್ರು. ಅದ್ಭುತವಾದಂತಹ ಮಳೆಯಾಗಿದೆ, ಭಾರಿ ಮಳೆಯಾಗಿದೆ, ಮಳೆಯಿಂದಾಗಿ ನಾವು ಮಾಡಿದಂತಹ ಪ್ರಯತ್ನಗಳು ಬಹಳಷ್ಟು ವ್ಯರ್ಥ ಆಯ್ತು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಗಟ್ಟಿ ಕಟ್ಟಿಸಿದ್ವಿ, ಮಳೆಯಿಂದಾಗಿ ಅದು ಒಡೆದು ಹೋಗಿ ಸ್ವಲ್ಪ ನುಕ್ಸಾನ ಆದಂತಹ ಮಾತನ್ನು ಕೂಡ ಅವರು ಬಹಳ ಬೇಜಾರದಿಂದ ಹೇಳಿದ್ರು. ಚಿತ್ತಗುಪ್ಪ ತಾಲೂಕು ಬೆಳಕೆ ಮುಕ್ತೇರಾದಿಂದ ದೂಳಪ್ಪ ಮೇತ್ರಿ, ಬೀದರ್ ತಾಲೂಕು ಕಾಣವಾದಿಂದ ಕಲ್ಯಾಣ ರಾವ್ ಮರಕಲ್, ಸೇಡಂ ತಾಲೂಕು ಅರೆಬೊಮ್ಮನಹಳ್ಳಿಯಿಂದ ಮಲ್ಲಿಕಾರ್ಜುನ್ ಪಾಟೀಲ್ ಅವರು, ಚಿಂಚೋಳಿ ತಾಲೂಕು ಹಸರಗೋಟಿಗೆಯಿಂದ ಶರಣಪ್ಪ ಕುಲಕರ್ಣಿ, ಆಳಂ ತಾಲೂಕು ಮಾಡ್ಯಾಳದಿಂದ ಬಸವರಾಜ್ ಕಡಗಂಚಿ, ಸೇಡಂ ತಾಲೂಕು ರಂಜೋಳದಿಂದ ನಾಗೇಶ್ವರ ರೆಡ್ಡಿ, ಬಸವ ಕಲ್ಯಾಣ ತಾಲೂಕು ಯಳವಂತಿಗೆಯಿಂದ ಅಣ್ಣಾರಾವ್ ಬಿರಾಜ್ದಾರ್, ಬಸವನ ಬಾಗೇವಾಡಿ ತಾಲೂಕು ಸಾಸನೂರದಿಂದ ದೇವರೆಡ್ಡಿ, ಮಾಲ್ಕಿ ತಾಲೂಕು ಸಿದ್ದೇಶ್ವರದಿಂದ ಪ್ರದೀಪ್, ಸುರಪುರ ತಾಲೂಕು ಕಕ್ಕೇರದಿಂದ ಚಾನ್ಸಾಬ್ ಸರ್ಕಾಬಾಸ್, ಚಿತ್ತಾಪುರ ತಾಲೂಕು ರಾಜಾಪುರದಿಂದ ನಾಗಪ್ಪ ಹಲಗಿ, ಆಳಂ ತಾಲೂಕು ಮುನ್ನೋಳಿಯಿಂದ ವೀರಭದ್ರಪ್ಪ ಜವಳಗಿ, ಇಂಡಿ ತಾಲೂಕು ಲಾಳಸಂಗಿಯಿಂದ ಹುಸೇನಿ ಭಾಗವಾನ್, ಮತ್ತೆ ಇನ್ನೂ ಅನೇಕರು ನಮಗೆ ಸ್ಪಂದಿಸಿ ತಮ್ಮ ವಿಚಾರಗಳನ್ನ ತಿಳಿಸಿದ್ರು, ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಮಳೆ ಸಾಕು ಅನ್ನುವಂತಹ ಮಾತು ತಮ್ಮ ಮನದ ಮಾತು ಅಂತ ಹೇಳಬಹುದು. ಸ್ಪಂದಿಸಿದಂತಹ ನಮ್ಮ ಎಲ್ಲ ರೈತ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಆತ್ಮೀಯರೇ, ಕಳೆದ ವಾರ ಉತ್ತರ ಭಾರತದೊಳಗ ಆದಂತಹ ಒಂದು ಬಹಳ ದೊಡ್ಡ ದುರ್ಘಟನೆ ಬಗ್ಗೆ ನಾನು ತಮ್ಮ ಗಮನ ಸೆಳಿಬೇಕಾಗಿದೆ. ಈಗಾಗಲೇ ಮಾಧ್ಯಮಗಳಲ್ಲಿ ತಾವು ಇದರ ಬಗ್ಗೆ ಗಮನಿಸಿರಬಹುದು, ಆದರೂ ಕೂಡ ಈ ಸಂದರ್ಭದೊಳಗ ನಾನು ಅದನ್ನ ಪ್ರಸ್ತಾಪ ಮಾಡುವುದು ಅವಶ್ಯ ಅಂತ ಹೇಳಿ ಭಾವಿಸ್ತೀನಿ. ಉತ್ತರ ಭಾರತದ ಮೂರು ರಾಜ್ಯಗಳು, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನ, ಈ ಮೂರು ರಾಜ್ಯಗಳಲ್ಲಿ ಆದಂತಹ ಪ್ರತ್ಯೇಕ ಘಟನೆಗಳಲ್ಲಿ ಒಂದೇ ದಿವಸ 79 ಜನ ಅಸುನೀಗಿದ್ರು. ಅವರ ಪ್ರಾಣಾಹುತಿಗೆ ಕಾರಣ ಅಂತಂದ್ರ ಸಿಡಿಲು. ಸಿಡಿಲಿನಿಂದ ಒಂದೇ ದಿವಸ 79 ಜನ ಪ್ರಾಣ ಕಳ್ಕೊಳ್ತಾರ ಅಂತಂದ್ರ ಎಂಥ ದೊಡ್ಡ ದುರ್ಘಟನೆ, ಎಂಥ ಘೋರ ದುರಂತ ಅನ್ನೋದನ್ನ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹೌದು, ಸಿಡಿಲು ಬಡಿತದ, ನಾವು ಎಲ್ಲ ಎಚ್ಚರಿಕೆಯನ್ನ ತಗೊಂಡ ನಂತರವೂ ಬಡಿತದ ಅಂತಂದ್ರ ಅದನ್ನ ನಾವು ಏನು ಮಾಡೋದಕ್ಕ ಸಾಧ್ಯ ಇಲ್ಲ. ಆದ್ರ ಸಿಡಿಲಿಗೆ ನಾವು ಆಹ್ವಾನ ಕೊಡುವಂತಹ ಒಂದು ವಿಷಯ ಅದಲ್ಲ, ಅದು ಬಹಳ ಘನಘೋರ ತಪ್ಪು ಅಂತ ಹೇಳಿ ನಾವು ಭಾವಿಸ್ತೀವಿ. ಯಾಕಂತಂದ್ರ ಸಿಡಿಲು ನೀವು ಮನೆಯೊಳಗಿದ್ರ ಬಡಿಯುವುದಿಲ್ಲ, ಒಂದು ಸುರಕ್ಷಿತವಾದಂತಹ ಒಂದು ಕಟ್ಟಡವಾಗಿದ್ರ ಬಡಿಯುವುದಿಲ್ಲ. ಆದ್ರೆ ಇಲ್ಲಿ ಆದಂತಹದ್ದು ಏನು ಅನ್ನೋದು ನಾವು ಎಲ್ಲರೂ ತಿಳ್ಕೊಳ್ಬೇಕಾದಂತದ್ದು. ರಾಜಸ್ಥಾನದ ಜೈಪುರದ ಕೋಟೆಯನ್ನು ನೋಡೋದಕ್ಕ ಕೆಲವರು ಹೋಗಿದ್ದಾರೆ. ಆ ಕೋಟೆಯ ಸೌಂದರ್ಯವನ್ನ ಸವಿತಾ ಅವರು ವಾಚ್ ಟವರ್ ಅನ್ನ ಏರಿದ್ದಾರೆ. ಎತ್ತರ ಟವರ್ ಇರ್ತದ, ಆ ವಾಚ್ ಟವರ್ ಅನ್ನ ಏರಿದ್ದಾರೆ. ಅಲ್ಲಿ ಅವರು ಹೋದಂತ ಸಂದರ್ಭದೊಳಗ ಗುಡುಗು ಮಿಂಚಿನ ವಾತಾವರಣ, ಮಳೆಯ ವಾತಾವರಣ ನಡೆದದ. ಇಂತಹ ಸಂದರ್ಭದೊಳಗ ಸುಮ್ಮನೆ ಆ ದೃಶ್ಯವನ್ನ ನೋಡಿ ಆನಂದಿಸಬಹುದಾಗಿತ್ತು, ಆದ್ರೆ ಅವರು ದುಸ್ಸಾಹಸವನ್ನ ಮಾಡಿದ್ದಾರೆ. ಏನು ಅಂತಂದ್ರ ಸೆಲ್ಫಿ ತಗೊಳ್ಳೋದಕ್ಕ ಪ್ರಯತ್ನ ಮಾಡಿದ್ದಾರೆ. ಸೆಲ್ಫಿ ತಗೊಳ್ಳುವಂತಹ ಒಂದು ಸಂದರ್ಭದೊಳಗ ಸಿಡಿಲಿಗೆ ಆಹ್ವಾನ ನೀಡಿದ್ದಾರೆ. ಆ ಬೈಲ್ ಮುಜೆ ಮಾರ್ ಅನ್ನುವಂತಹ ಒಂದು ಆಹ್ವಾನ, ಅಂತ ಒಂದು ಆಹ್ವಾನ ಮೊಬೈಲ್ ಮೂಲಕ ಅವರು ಕೊಟ್ಟಂಗಾಗದ. ಸಿಡಿಲು ನೇರವಾಗಿ ಅವರಿಗೆ ಬಡಿದು 11 ಜನ ಸಿಡಿಲಿಗೆ ಬಲಿಯಾಗಿದ್ದಾರೆ. ಬಹಳ ದುಃಖ ಅನಿಸ್ತದ, ಬಹಳ ಕೆಟ್ಟ ಅನಿಸ್ತದ. ಇಂತಹ ಘಟನೆಗಳು ನಡೀಬಾರದು. ಆದ್ರ ಅಜಾಗರೂಕತೆಯಿಂದ ಏನೋ ಒಂದು ದುಸ್ಸಾಹಸ ಮಾಡೋದಕ್ಕ ಹೋಗಿ ಪರಿಸ್ಥಿತಿಗೆ ನಮ್ಮನ್ನು ನಾವೇ ಸಿಲುಕಿಸಿಬಿಡ್ತೀವಿ. ಅದರಿಂದ ಎಷ್ಟೆಲ್ಲಾ ಪರಿಣಾಮಗಳು ಉಂಟಾಗ್ತಾವ ಅನ್ನೋದನ್ನು ಕೂಡ ನಾವು ಆ ಸಮಯದೊಳಗ ಕಲ್ಪನೆ ಮಾಡಿಕೊಳ್ಳೋದಿಲ್ಲ. ಆದ್ರಿಂದ ಈ ಘಟನೆ ಪಾಠ ಕಲಿಬೇಕು, ಇಂತಹ ದುಸ್ಸಾಹಸಗಳನ್ನ ನಾವು ಮಾಡಬಾರದು. ಆತ್ಮೀಯರೇ, ಈಗ ಪುನರ್ವಸು ಮಳೆಯ ನಿರ್ಗಮನ ಆಗಿದೆ. ನಿನ್ನೆಯಿಂದ ಹೊಸ ಮಳೆ ಪುಷ್ಯದ ಆಗಮನ ಆಗಿದೆ. ಈ ಪುಷ್ಯದ ಅವಧಿ 2 ತನಕ ಇರ್ತದ. ಪುಷ್ಯ ಈ ಸಮಯದೊಳಗ, ಈ ಹಂಗಾಮಿನೊಳಗ ಅಲ್ಪವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪುಷ್ಯದ ಅವಧಿಯೊಳಗ ಮುಂಗಾರು ದುರ್ಬಲ ಆಗ್ತದ ಅನ್ನುವಂತಹ ಮಾತು ಇದೆ. ಕೆಲವು ಕಡೆ ಸುರಿಮಳೆ ಸಂಭವ ಅದ ಅನ್ನುವಂತಹ ಮಾತು ಕೂಡ ಬರ್ತಾ ಇದೆ. ಕರಾವಳಿ ಮಲೆನಾಡುಗಳಲ್ಲಿ ಜಡಿ ಮಳೆ, ಉತ್ತರ ಕರ್ನಾಟಕದೊಳಗ ಬಿಸಿಲಿನಿಂದ ಕೂಡಿದಂತಹ ಮಳೆ ಆಗ್ತದ ಅನ್ನುವಂತಹ ಸೂಚನೆ ಇದೆ. ಉತ್ತರ ಭಾರತದೊಳಗ ಕೆಲವು ಕಡೆ ಪ್ರವಾಹದ ಭೀತಿ ಅದ ಅನ್ನುವಂತಹ ಮಾತು ಕೂಡ ಅದ. 1 ಮತ್ತು 4 ಚರಣಗಳಲ್ಲಿ ಮಧ್ಯ ಕರ್ನಾಟಕ ಮತ್ತ ಕರಾವಳಿ ಒಳಗ ನಿರಂತರ ಮಳೆ ಸಂಭವ ಅದ ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಅದ. ದಿನಾಂಕ ಜುಲೈ 20, 22, 23, 24, 28, 31, ಆಗಸ್ಟ್ 1 ಮತ್ತು 2 ಈ ದಿನಗಳಂದು ಉತ್ತಮ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. ಜುಲೈ 20, 22, 23, 24, 26, 28, 31, ಆಗಸ್ಟ್ 1 ಮತ್ತು 2 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ ಅನ್ನುವಂತಹ ಸೂಚನೆ ಪುಷ್ಯ ಮಳೆಯ ಸಂದರ್ಭದೊಳಗ ಅದ. ಇಷ್ಟು ವಿಚಾರಗಳ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವ ವಾರ ಅಂತಂದ್ರ ಬುಧವಾರ ಜುಲೈ 21 ಮಂಗಳವಾರ ಜುಲೈ 27 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಮಳೆಯ ವಾತಾವರಣ ಇರಬಹುದಾಗ್ಯದ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದು. 21 ಮತ್ತು 24 ಅಂದ್ರ ಬುಧವಾರ ಮತ್ತ ಶನಿವಾರ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. 22, 23 ಈ ಎರಡು ದಿವಸ ಅಂದ್ರ ಗುರುವಾರ, ಶುಕ್ರವಾರ ವ್ಯಾಪಕವಾಗಿ ಮಳೆಯಾಗುವಂತಹ ನಿರೀಕ್ಷೆ ಮಾಡಬಹುದು. ಆಮೇಲೆ 25 ರಿಂದ 27 ತನಕ ಅಂದ್ರ ರವಿವಾರದಿಂದ ಮಂಗಳವಾರ ತನಕ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನ ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದ. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗ್ಯದ. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ, ಬಿಸಿಲು, ಹಿಂಗ ಎಲ್ಲಾ ಬಗೆಯ ಸನ್ನಿವೇಶಗಳನ್ನ ನಾವು ಈ ವಾರ ನೋಡಬಹುದಾಗ್ಯದ. ಇದು ನಾವು ಸ್ಥೂಲವಾಗಿ ಯಾವ ರೀತಿ ಇರಬಹುದು ಮುಂಬರುವ ವಾರದ ಒಂದು ಸನ್ನಿವೇಶ ಅನ್ನೋದನ್ನ ಗಮನಿಸಿದ್ವಿ. ಇನ್ನ ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 21, ಗುರುವಾರ 22, ರವಿವಾರ 25, ಸೋಮವಾರ 26 ಮತ್ತ ಮಂಗಳವಾರ 27 ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 90%, ಶುಕ್ರವಾರ 23 ಮತ್ತ ಶನಿವಾರ 24 ಶೇಕಡ 80% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಬೀದರ್ ಜಿಲ್ಲೆ ಒಳಗ ಬುಧವಾರ 21, ಗುರುವಾರ 22, ರವಿವಾರ 25, ಸೋಮವಾರ 26 ಈ ದಿನಗಳಂದು ಮಳೆಯ ಸಾಧ್ಯತೆಗಳು ಶೇಕಡ 90%, ಶುಕ್ರವಾರ 23, ಮಂಗಳವಾರ 27, ಶೇಕಡ 85 ಮತ್ತ ಶನಿವಾರ 24 ಶೇಕಡ 80% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದಾಗ್ಯದ. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗಬಹುದು. ರಾಯಚೂರು ಜಿಲ್ಲೆ ಒಳಗ ಬುಧವಾರ 21 ಮಳೆಯ ಸಾಧ್ಯತೆಗಳು ಶೇಕಡ 70%, ಗುರುವಾರ 27, 90, ಶುಕ್ರವಾರ 23, 75, ಶನಿವಾರ 24, ಸೋಮವಾರ 26 ಶೇಕಡ 85, ರವಿವಾರ 25, 80 ಮತ್ತ ಮಂಗಳವಾರ 27 ಶೇಕಡ 65% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಈ ಸಂದರ್ಭದೊಳಗ ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 21 ಮಳೆಯ ಸಾಧ್ಯತೆಗಳು ಶೇಕಡ 75, ಗುರುವಾರ 22, 90, ಶುಕ್ರವಾರ 23 ಮತ್ತ ರವಿವಾರ 25 ಶೇಕಡ 80, ಶನಿವಾರ 24, ಸೋಮವಾರ 26, 85 ಮತ್ತ ಮಂಗಳವಾರ 27 ಶೇಕಡ 70% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 21, ಶುಕ್ರವಾರ 23 ಮತ್ತ ರವಿವಾರ 25 ಮಳೆಯ ಸಾಧ್ಯತೆಗಳು ಶೇಕಡ 80%, ಗುರುವಾರ 27 ಮತ್ತ ಶನಿವಾರ 24 ಶೇಕಡ 90, ಸೋಮವಾರ 26, 85 ಮತ್ತ ಮಂಗಳವಾರ 27 ಶೇಕಡ 65% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದ. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 21, ಶುಕ್ರವಾರ 23 ಮತ್ತ ಮಂಗಳವಾರ 27 ಮಳೆಯ ಸಾಧ್ಯತೆಗಳು ಶೇಕಡ 80%, ಗುರುವಾರ 27 ಮತ್ತ ರವಿವಾರ 25 ಶೇಕಡ 90, ಶನಿವಾರ 24 ಶೇಕಡ 80% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ಒಳಗ ಪ್ರತಿ ದಿವಸ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆಯಾಗುವಂತಹ ಸಂಭವ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 21, ರವಿವಾರ 25 ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 27 ಶೇಕಡ 90, ಶುಕ್ರವಾರ 23ನೇ ತಾರೀಕು 65, ಶನಿವಾರ 24ನೇ ತಾರೀಕು 75, ಸೋಮವಾರ 26ನೇ ತಾರೀಕು 70 ಮತ್ತ ಮಂಗಳವಾರ 27ನೇ ತಾರೀಕು %50 ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಒಳಗ ಮಂಗಳವಾರ ಒಂದನ್ನು ಬಿಟ್ಟರೆ ಉಳಿದ ದಿವಸ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದು. ಒಂದೆರಡು ಕಡೆ ಉತ್ತಮ ಮಳೆ ಆಗಬಹುದು. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 21ನೇ ತಾರೀಕು, ಶುಕ್ರವಾರ 23ನೇ ತಾರೀಕು ಮಳೆಯ ಸಾಧ್ಯತೆಗಳು %70, ಗುರುವಾರ 22, ಶನಿವಾರ 24, ರವಿವಾರ 25 ಮತ್ತ ಸೋಮವಾರ 26 ಈ ದಿವಸಗಳಂದು ಮಳೆಯ ಸಾಧ್ಯತೆಗಳು %90, ಮಂಗಳವಾರ 27ನೇ ತಾರೀಕು %75 ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಒಳಗ ಪ್ರತಿ ದಿವಸ ವಾರ ಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಆಗುವಂತಹ ಸಂಭವ ಅದ. ಇನ್ನ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 21, ಗುರುವಾರ 22, ರವಿವಾರ 25, ಸೋಮವಾರ 26 ಮತ್ತ ಮಂಗಳವಾರ 27ನೇ ತಾರೀಕು ಮಳೆಯ ಸಾಧ್ಯತೆಗಳು %90, ಶುಕ್ರವಾರ 23 ಮತ್ತ ಶನಿವಾರ 24 ಈ ಎರಡು ದಿವಸ %85 ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಸೊಲ್ಲಾಪುರ ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗಬಹುದು. ಇನ್ನು ಜೈರಾಬಾದ್ ತಾಲೂಕಿನೊಳಗ ಬುಧವಾರ 21, ಗುರುವಾರ 22, ರವಿವಾರ 25, ಸೋಮವಾರ 26 ಈ ದಿವಸಗಳಂದು ಮಳೆಯ ಸಾಧ್ಯತೆಗಳು %90, ಶುಕ್ರವಾರ 23ನೇ ತಾರೀಕು, ಮಂಗಳವಾರ 27ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು %85, ಶನಿವಾರ 24ನೇ ತಾರೀಕು %80 ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಜೈರಾಬಾದ್ ತಾಲೂಕಿನೊಳಗ ವಾರ ಪೂರ್ತಿ ಪ್ರತಿ ದಿವಸ ಮಳೆಯ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದು. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗಬಹುದು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಆತ್ಮೀರೆ, ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳ ಬಗ್ಗೆ ನಾವು ನೋಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪ ಅಂತಂದ್ರ, ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಈ ವಾರ ಮಳೆಯ ವಾತಾವರಣ ಇರಬಹುದಾಗಿದೆ. ನಮ್ಮ ಭಾರತೀಯ ಹವಾಮಾನ ಇಲಾಖೆ ಅಂದಾಜು ಮಾಡಿರುವಂತಹ ಒಂದು ಸೂಚನೆಯ ಪ್ರಕಾರ 23ನೇ ತಾರೀಕು ಅಂದ್ರ ಶುಕ್ರವಾರ ದಿವಸ ಬಂಗಾಳ ಕೊಲ್ಲಿಯ ವಾಯವ್ಯ ಭಾಗದೊಳಗ ಒಂದು ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಇರುವುದರಿಂದ ಇದರ ಪರಿಣಾಮವಾಗಿ ನಮ್ಮ ಭಾಗದ ಜಿಲ್ಲೆಗಳ ಮೇಲೆ ಕಂಡು ಬರ್ತದ. ಅದರ ಪರಿಣಾಮವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ 25ರಿಂದ 27ರ ತನಕ ಮಳೆ ಆಗುವುದನ್ನ ನಾವು ನೋಡಬಹುದು. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ, ಮೋಡಗಳು ಮತ್ತು ಬಿಸಿಲಿನ ಕಣ್ಣಾಮುಚ್ಚಾಲೆಯನ್ನ ಈ ವಾರ ನಾವು ಗಮನಿಸಬಹುದಾಗಿದೆ. ಈ ವಾತಾವರಣದೊಳಗ ಬದಲಾವಣೆಗಳು ಆಗಬಹುದು. ಆ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇಷ್ಟು ಸಂಗತಿ ವಿಚಾರಗಳ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಗಣೇಶ್, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ ಯಾವುದೇ ವೈದ್ಯಕೀಯ ತಪಾಸಣೆಗೆ ಒಳಪಡದೆ 18ರಿಂದ 70 ವರ್ಷ ಪ್ರಾಯದೊಳಗಿನವರು ಅಂಚೆ ಉಳಿತಾಯ ಖಾತೆ ತೆರೆಯುವುದರ ಮೂಲಕ ಈ ವಿಮೆಯ ಸೌಲಭ್ಯವನ್ನು ಪಡೆಯಬಹುದು. ಮಹೇಶ್, ಸುರಕ್ಷಾ ವಿಮೆ ಅಂದ್ರೆ ದುರ್ಘಟನೆ ವಿಮೆ ಅಲ್ವಾ? ಹೌದು ಗಣೇಶ್. ವಾರ್ಷಿಕ ಕೇವಲ 12 ರೂಪಾಯಿ ಕಂತನ್ನು ತುಂಬಿ 2 ಲಕ್ಷ ರೂಪಾಯಿಗಳ ಸುರಕ್ಷಾ ವಿಮೆಯನ್ನು ಹತ್ತಿರದ ಯಾವುದೇ ಅಂಚೆ ಕಚೇರಿಯಲ್ಲಿ ಪಡೆಯಬಹುದು. ಹೌದಾ? ಹಾಗಾದ್ರೆ ನಾಳೆನೇ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ಕೊಟ್ಟು ನನ್ನ ಮತ್ತು ನನ್ನ ಮನೆಯವರೆಲ್ಲರ ಅಂಚೆ ಉಳಿತಾಯ ಖಾತೆ ತೆರೆದು ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಮಾಡಿಸುತ್ತೇನೆ.